吗？ಇಂದಿನ ಕಿಸಾನ್ ವಾಣಿಯಲ್ಲಿ ಅಡಿಕೆ ವ್ಯಾಪಾರದ ಅನುಭವದ ಕುರಿತು ಮಣಿಪಾಲದ ಗಣೇಶ್ ಮಲ್ಯ ಅವರ ಜೊತೆ ಸಂದರ್ಶನ, ಕೃಷಿ ಮಾಹಿತಿ, ಭಕ್ತಿಗೀತೆ ಹಾಗೂ ಪೇಟೆ ಧಾರಣೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನ ಸಂಪರ್ಕಿಸಿ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಇದೀಗ ಅಡಿಕೆ ವ್ಯಾಪಾರದ ಅನುಭವದ ಕುರಿತು ಮಣಿಪಾಲದ ಗಣೇಶ್ ಮಲ್ಯ ಅವರ ಜೊತೆ ಸಂದರ್ಶನ. ಗಣೇಶ್ ಮಲ್ಯವರೇ ನಮಸ್ಕಾರ. ನಮಸ್ಕಾರ ಸರ್. ಕಳೆದ 3-4 ದಶಕಗಳಿಂದ ಅಡಿಕೆ, ಕಾಳುಮೆಣಸು, ಬೇರೆ ಬೇರೆ ಕೃಷಿ ಉತ್ಪನ್ನಗಳ ಒಂದು ಮಾರಾಟ ಮಾಡುವುದರಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಸಾಮಾನ್ಯವಾಗಿ ರೈತರು ಎದುರಿಸುವಂತಹ ಸಮಸ್ಯೆಗಳಲ್ಲಿ ಒಳ್ಳೆಯ ಧಾರಣೆ ಸಿಗದೇ ಇರುವಂತಹದ್ದು ಕೂಡ ಒಂದು ಪ್ರಮುಖವಾದಂತಹ ಅಂಶ. ಅಡಿಕೆ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಅನುಭವ ಏನು? ಅಡಿಕೆ ಇಲ್ಲಿ ನಮ್ಮ ವಾಣಿಜ್ಯ ಬೆಳೆ, ನಮ್ಮ ಕೃಷಿಕರು ತುಂಬಾ ಬೆಳೀತಾರೆ ನಮ್ಮ ಭಾಗದಲ್ಲಿ. ನಾವು ಒಂದು 30-40 ವರ್ಷದಿಂದ ಇದನ್ನು ಖರೀದಿ ಮಾಡ್ತಿದ್ದೇವೆ. ಆದರೆ ಕೃಷಿಕರಿಗೆ ತುಂಬಾ ಸಮಸ್ಯೆ ಇದೆ. ಇದು ಅದು ಕಾಯಿಲೆ ಬರುದು, ಕೊಳೆ ರೋಗ ಬರುದು, ಮತ್ತೆ ನುಸಿ ರೋಗ ಅಂತ ತೆಂಗಿನಕಾಯಿಗೆ, ಅದೆಲ್ಲ ತುಂಬಾ ಕಳಪೆ ಮಟ್ಟದಲ್ಲಿ ಬರ್ತಾ ಇದೆ. ಈ ಸಲ ಮಳೆಯಿಂದಾಗಿ ತುಂಬಾ ಕಳಪೆ ಆಗಿದೆ ಮಾಲೆಲ್ಲ. ಸಾಧಾರಣ 40% ಮಾಲೆಲ್ಲ ಈ ಸಲ ಹಾಳಾಗಿದೆ. ಅದು ನಮಗೆ ತುಂಬಾ ಬೇಸರದ ಸಂಗತಿ. ನಾವು ಒಂದು 30-40 ವರ್ಷದಿಂದ ನೋಡ್ತಾ ಇದ್ದೇವೆ ಈ ತರ ಈ ಪರಿಸ್ಥಿತಿ ಇರಲಿಲ್ಲ. ಈ ವರ್ಷ ತುಂಬಾ ಮಾಲು ಹಾಳಾಗಿರುತ್ತದೆ. ಈಗ ಒಂದು 30-40 ವರ್ಷಗಳ ಹಿಂದೆ ಪರಿಸ್ಥಿತಿ ಹೇಗಿತ್ತು? ಸಾಮಾನ್ಯವಾಗಿ ಅಡಿಕೆಯನ್ನೆಲ್ಲ ಹಳತು ಅಂತ ಇಡುವಂತ ಒಂದು ಪರಿಸ್ಥಿತಿ ಇತ್ತೋ, ಅಥವಾ ಒಣಗಿದ ತಕ್ಷಣ ಸುಲಿದು ಮಾರಾಟ ಮಾಡ್ತಿದ್ರು, ಹೇಗಿದ್ರು? 30-40 ವರ್ಷದ ಹಿಂದೆ ತುಂಬಾ ಇದು ಮಾಲು ಜನರು ಬೆಳೆ ಮಾಡ್ತಿರ್ಲಿಲ್ಲ. ಈಗ ಸಾಧಾರಣ 1,000 ಕೆಜಿ ಬೆಳೀತಾರಾದ್ರೆ ಆಗ 25 ಕೆಜಿ ಬರ್ತಿತ್ತು. ಈಗ 1,000 ಕೆಜಿ ಬರ್ತದೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು ಜಾಸ್ತಿ? ಹಾಗೆ ಆ ಕಾಲದಲ್ಲಿ ಅಷ್ಟು ಬೆಳೆ ಬರ್ತಿರ್ಲಿಲ್ಲ. ಸ್ವಲ್ಪ ಹಣ್ಣ ತೋಟಗಳು, ಅದನ್ನ ಅವರು 2-3 ವರ್ಷ ಇಟ್ಟು ತಿಬ್ಬಚೂಲ್ ಅಂತ ಮಾಡಿ ಮಾರ್ತಿದ್ರು. ಅದು ತುಂಬಾ ರಕ್ಷಣೆ ಮಾಡ್ತಿದ್ರು ಅವರು. ಅದು ಅಟ್ಟದಲ್ಲಿ ಹಾಕಿ ಹೊಗೆಯಲ್ಲಿ ಇಟ್ಟು ತುಂಬಾ ಕಷ್ಟ ಪಡ್ತಿದ್ರು. ಅದಕ್ಕೆ ಅವರಿಗೆ ಧಾರಣೆ ಸಿಕ್ತಿತ್ತು ಆಗ. ಈಗ ತುಂಬಾ ಮಾಲು ಮಾರುಕಟ್ಟೆಗೆ ಬಂದದ್ರಿಂದ ಆ ಚೋಲ ಅಡಿಕೆಗೆ ಅಷ್ಟು ಡಿಮಾಂಡ್ ಇರುವುದಿಲ್ಲ. ಅವರಿಗೆ ಇನ್ವೆಸ್ಟ್ಮೆಂಟ್ ಗೆ ಅದು ತಕ್ಕ ಪ್ರತಿಫಲ ಸಿಕ್ಕುವುದಿಲ್ಲ. ಈಗ ಅಡಿಕೆಯನ್ನ ಹಟ್ಟಿ ಗೊಬ್ಬರ ಹಾಕಿ ಬೆಳೀತಾ ಇದ್ರು ಸಾಂಪ್ರದಾಯಿಕವಾಗಿ. ಕಳೆದ 3-4 ದಶಕಗಳಲ್ಲೂ ಹಾಗೆ ಮಾಡ್ತಾ ಇದ್ರು. ಆ ನಂತರದ ದಿವಸಗಳಲ್ಲಿ ಒಂದಷ್ಟು ರಾಸಾಯನಿಕ ಗೊಬ್ಬರವನ್ನು ಕೂಡ ಹಾಕಿ ಅಡಿಕೆಯನ್ನ ಬೆಳೀತಾ ಇದ್ದಾರೆ. ಈ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವುದರಿಂದ ಅಡಿಕೆಯ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯೋ? ಕಟಿಂಗ್ ನಲ್ಲಿ ಹೇಗೆ ಹೇಳ್ತಾ ಇದೆ? ತುಂಬಾ ವ್ಯತ್ಯಾಸ ಇದೆ ಸರ್. ಅಡಿಕೆ ಹಟ್ಟಿ ಗೊಬ್ಬರ ನಮ್ಮ ಊರಿನ ಗೊಬ್ಬರ ಹಾಕಿ ಬೆಳೆದ್ರಿಂದ ಅದು ಡಬಲ್ ಚೋಲ್ ಟ್ರಿಬಲ್ ಚೋಲ್ ಮಾಡ್ಲಿಕ್ಕೆ ಅದಕ್ಕೆ ಇದಿತ್ತು, ಫಿಟ್ ಇತ್ತು. ಅದು ಈಗ ಅದು ರಾಸಾಯನಿಕ ಗೊಬ್ಬರ ಹಾಕಿದ್ರಿಂದ ಮಾಲು ಅಷ್ಟು ಸ್ಟ್ರೆಂತ್ ಇಲ್ಲ, ಆ ಅಡಿಕೆಗೆ ಅಷ್ಟು ಸ್ಟ್ರೆಂತ್ ಇರುವುದಿಲ್ಲ. ಕಟ್ಟಿಂಗ್ ಅಲ್ಲಿ ಅದು ಅಷ್ಟು ಫ್ರೆಶ್ನೆಸ್ ಕೊಡುದಿಲ್ಲ. ಈಗ ಅಡಿಕೆಯ ಗುಣಮಟ್ಟದ ಬಗ್ಗೆ ಹೇಳಿ, ಈಗ ಕಟ್ಟಿಂಗ್ ನಲ್ಲಿ ಅದರ ಒಂದು ಗುಣಮಟ್ಟವನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಕಟ್ಟಿಂಗ್ ನಲ್ಲಿ ಅದು ಈಗ ಈಗ ನಮ್ಮ ಜನರಿಗೆ ನಾವು ತುಂಬಾ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಇದು ಇದು ಸಿಗ್ತದೆ ಅಂದ್ರೆ ಲೈನರ್, ಆ ಲೈನರ್ ಹಾಕಿ ಅದರಿಂದ ಅದರಲ್ಲಿ ತುಂಬಿಸಿ ಶೇಖರಣೆ ಮಾಡಬೇಕು. ಅದು ಹಾಕದಿದ್ರೆ ಮುಂಚೆ ಅಂದ್ರೆ ಈಗ ಸುಲಿದ ಅಡಿಕೆಯನ್ನ ಅಥವಾ ಒಣ ಇದು ಇಡೀ ಅಡಿಕೆಯನ್ನ ಸುಲಿದ ಅಡಿಕೆ ಆಗ್ಲಿ ಅದು ಪ್ಲಾಸ್ಟಿಕ್ ಲೈನಿಂಗ್ ಅಲ್ಲಿ ಹಾಕಿ ಗೋಣಿಚೀಲ ಹಾಕಿ ಗೋಣಿಚೀಲದೊಳಗೆ ಲೈನರ್ ಹಾಕಿ ಅದನ್ನು ಹಾಗೆ ತರ ಇದು ಮಾಡ್ಬೇಕು, ಶೇಖರಣೆ ಮಾಡ್ಬೇಕು. ಸಾಧಾರಣ ಒಂದು ಈಗ 7-8 ವರ್ಷದಿಂದ ಜನರು ಆತರ ಮಾಡ್ತಾ ಇದ್ದಾರೆ. ಅದರ ಮೊದಲು ಜನರು ತುಂಬಾ ಅದರ ಮೇಲೆ ಕೇರ್ಲೆಸ್ ಮಾಡ್ತಿದ್ರು, ಆಗ ಕಟ್ಟಿಂಗ್ ಅಲ್ಲಿ ತುಂಬಾ ಫೇಲ್ ಆಗ್ತಿತ್ತು ಅಡಿಕೆ ಎಲ್ಲ ಅದರಲ್ಲಿ ಸಿಮೆಂಟ್ ಬರೋದು, ಅದು ಗಾಳಿ ತಾಗಿ ಮೋಶ್ಚರ್ ತಾಗಿ ಕಂಪ್ಲೀಟ್ 50% ಜನ ಹಾಳು ಮಾಡ್ತಿದ್ರು ಅಡಿಕೆ. ಅದು ಅಷ್ಟು ಕೆಜಿ ಮೇಲೆ 50-60 ರೂಪಾಯಿ ಡಿಫರೆನ್ಸ್ ಬೀಳ್ತಿತ್ತು ಒಂದು ಕೆಜಿ ಅಡಿಕೆಗೆ. ಆಮೇಲೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಅಕಾಲಿಕವಾಗಿ ಮಳೆ ಬರ್ತಾ ಇರೋದನ್ನ ನೋಡ್ತೀವಿ, ಜೊತೆಗೆ ಅಡಿಕೆ ಹಣ್ಣಾಗುವಂತಹದ್ದು ಕೂಡ ಮಳೆಗಾಲದಲ್ಲಿ ಜಾಸ್ತಿ ಹಣ್ಣಾಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ರೈತರಿಂದ ನಾವು ಕೇಳ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಗೂಡುಗಳನ್ನ ಮಾಡಿಕೊಂಡು ಅದರಲ್ಲಿ ಒಣಗಿಸುವಂತಹ ಒಂದು ವ್ಯವಸ್ಥೆಯು ಕೂಡ ಬರ್ತಾ ಇದೆ. ಈ ಪ್ಲಾಸ್ಟಿಕ್ ಗೂಡಿನ ಒಳಗಡೆ ಒಣಗಿಸುವಂತಹದ್ದು ಮತ್ತು ಹೊರಗಡೆ ನೇರವಾಗಿ ಬಿಸಿಲಿನಲ್ಲಿ ಒಣಗಿಸುವಂತಹದ್ದು ಗುಣಮಟ್ಟದಲ್ಲಿ ಯಾವ ರೀತಿ ವ್ಯತ್ಯಾಸ ಕಾಣ್ತಾ ಇದೆ? ಗುಣಮಟ್ಟದಲ್ಲಿ ನೇಚರಲ್ ಆಗಿ ಅದು ಡೈರೆಕ್ಟ್ ಇದರಲ್ಲಿ ಒಣಗಿಸ್ಬೇಕು, ಬಿತ್ತಲಿಗೆ ಒಣಗಿಸ್ಬೇಕು. ಅದು ಅದರಲ್ಲಿ ಒಣಗಿಸುವುದು ಅಷ್ಟು ಒಳ್ಳೆ ಗುಣಮಟ್ಟ ಬರುವುದಿಲ್ಲ. ಅಡಿಕೆ ಸ್ವಲ್ಪ ಡಿಮ್ ಬರ್ತದೆ ಕಲರ್ ಎಲ್ಲ. ಇದು ಬಿಸಿಲಿನಲ್ಲಿ ಒಣಗಿಸಿದ್ದು ಒಳ್ಳೆ ಫೈನ್ ಬರ್ತದೆ ಅಡಿಕೆ, ಅದಕ್ಕೆ ಒಂದು ಸ್ಮೆಲ್ ಇರ್ತದೆ. ಇದರಲ್ಲಿ ಒಣಗಿಸಿದ್ದು ಅಷ್ಟು ಇದು ಬರುವುದಿಲ್ಲ, ಕಲರ್ ಬರೋದಿಲ್ಲ. ಬಿಸಿಲು ಡೈರೆಕ್ಟ್ ಬಿಸಿಲಿನಲ್ಲಿ ಒಣಗಿಸಿದ್ದು ಮಾಲು ಒಳ್ಳೇದು. ಬೆಲೆಯಲ್ಲಿ ಕೂಡ ವ್ಯತ್ಯಾಸ ಬರ್ತದ? ಬೆಲೆ ವ್ಯತ್ಯಾಸ ಬರ್ತದೆ, 5-10 ರೂಪಾಯಿ ವ್ಯತ್ಯಾಸ ಬರ್ತದೆ. ಹೌದೌದು, ಅಷ್ಟು ಅದು ಸ್ಟಾಪ್ ಇರ್ತದೆ ಕಲ್ಲರ್. ಈಗ ನೇರವಾಗಿ ಬಿಸಿಲಲ್ಲಿ ಒಣಗಿಸುವ ಸಂದರ್ಭದಲ್ಲಿ ಒಂದು ಟೆಂಪರೇಚರ್ ಅಥವಾ ಉಷ್ಣತೆ ಮಾತ್ರ ಸ್ವಲ್ಪ ಕಡಿಮೆ ಇರಬಹುದು, ಗೂಡಿನ ಒಳಗಡೆ ಜಾಸ್ತಿಯೇ ಇರಬಹುದು. ಜಾಸ್ತಿ ಇದ್ರೂ ಅದ್ರ ಫೈನ್ ಬರೋದಿಲ್ಲ ಹೊಸದಾಗಿ ನಾನು ಕೇಳ್ತಾ ಇರೋದು. ಗೂಡೊಳಗೆ ನಿಮ್ಗೆ ಕಲ್ಲರ್ ಡಲ್ ಡಿಮ್ ಆಗ್ತದೆ, ಒಣಗುತ್ತದೆ ಆದ್ರೆ ಗುಣಮಟ್ಟ ಸ್ವಲ್ಪ ಕಮ್ಮಿ ಬರ್ತದೆ ಅದಕ್ಕೆ. ಹೌದು, ಈಗ ತಾರಸಿ ಮೇಲೆ ಗೂಡು ಮಾಡುವಂತವರು ಕೂಡ ಇದ್ದಾರೆ, ಅದರಲ್ಲಿ ಏನಾದ್ರು ವ್ಯತ್ಯಾಸ ಬರ್ತದ? ಅದರಲ್ಲಿ ವ್ಯತ್ಯಾಸವೇ ನಿಮ್ಗೆ ಡೈರೆಕ್ಟ್ ಯಾವ್ದ್ರಲ್ಲಿ ನೆಲದಲ್ಲಿ, ಯಾವ್ದು ಸಿಮೆಂಟ್ ನೆಲ ಅಲ್ಲ, ಈ ನೆಲ ಸೆಗಣಿ ಸಾರಿಸಿದ ನೆಲದಲ್ಲಿ ಹಾಕಿ ಅಡಿಕೆ ಅದು ನಂಬರ್ 1. ಅದರಲ್ಲಿ ನಿಮ್ಮ ತಯಾರಿಸಿದ ಮೇಲೆ ಒಣಗಿಸ್ತಾರಲ್ವ, ಅದರಲ್ಲಿ ನಿಮ್ದು ಫೊಟೋರಾ ಜಾಸ್ತಿ ಬರ್ತದೆ, ಅದರಲ್ಲಿ ಸೆಕೆಂಡ್ ಗ್ರೇಡ್ ಜಾಸ್ತಿ ಬರ್ತದೆ. ಇದರಲ್ಲಿ ಒಳ್ಳೆ ಕ್ವಾಲಿಟಿ ಬರ್ತದೆ, 95% ಒಳ್ಳೇದು ಬರ್ತದೆ. ಅದರಲ್ಲಿ 75% ಒಳ್ಳೇದು ಬರುತ್ತೆ, 25% ಇದಕ್ಕೆ ಹೋಗ್ತದೆ. ಈಗ ಅಡಿಕೆಯನ್ನು ಒಣಗಿಸುವುದರ ಬಗ್ಗೆ ಹೇಳಿ, ಈಗ ಎಷ್ಟು ಬಿಸಿಲು ಒಣಗಿಸಬೇಕು, ಇದನ್ನು ನಿರ್ಧಾರ ಮಾಡೋದು ಹೇಗೆ ಅಂತ? ಅಡಿಕೆ ಮಿನಿಮಮ್ 50 ಬಿಸಿಲಾಗಬೇಕು ಮಿನಿಮಮ್, ಮತ್ತು 5 ಬಿಸಿಲು ಮಾಡಿದ್ರೆ ಒಳ್ಳೇದು ಇದು ಶೇಖರಣೆ ಮಾಡುವ ಅಡಿಕೆಗೆ. ಅದೀಗ ಏಪ್ರಿಲ್ ಮೇ ತಿಂಗಳಿನದ್ದು, ಜನವರಿ ಫೆಬ್ರವರಿ ಮಾರ್ಚ್ ಯಾವ ಬಿಸಿಲಾದ್ರೂ ಅಷ್ಟೇ ಐವತ್ತು ಮಿನಿಮಮ್ ಬೇಕು, ಮತ್ತು 5 ಬಿಸಿಲು ಜಾಸ್ತಿ ಮಾಡಿಟ್ರೆ ಒಳ್ಳೇದು, ಗುಣಮಟ್ಟ ಒಳ್ಳೆ ಒಳಿಯುತ್ತೆ. ಅಡಿಕೆಯನ್ನು ಮಗಚುವಂತಹದ್ದು ಅಂತ ಒಂದು ಅಭ್ಯಾಸ ಇರ್ತದೆ, ಇದರಿಂದ ಒಂದು ಗುಣಮಟ್ಟ ಹೇಗೆ ವ್ಯತ್ಯಾಸ ಆಗ್ತದೆ? ಅದು 10 ದಿನಕ್ಕೊಮ್ಮೆ ಮಗಚಬೇಕು, ಮಗಚಿ ಅದು ನಿಮ್ದು ನೆಲದಲ್ಲಿ ತೆಳುವಾಗಿ ಹಾಕ್ಬೇಕು. ಕೆಲವರು ದಪ್ಪ ಹಾಕ್ತಾರೆ, ಅದು ಸಹ ನಿಮ್ದು ಕಳಪೆ ಆಗ್ತದೆ, ಯಾಕೆಂದ್ರೆ ಉಳ್ಳಿಗೆ ಅದೆಲ್ಲ ಜಾಸ್ತಿ ಬರ್ತದೆ ಅದರಲ್ಲಿ. ಅದನ್ನು ವಾರಕ್ಕೊಮ್ಮೆ ಮಗಚ್ತಾ ಇರ್ಬೇಕು, ಅದು ಈ ಕಾಲು ಹೀಗೆ ಹೋಗ್ಬೇಕು. ಅದು ಹೌದು, ಕೂಡ ಈಗ ನಿಮ್ಮ ಕೈಗೋರಿಯಲ್ಲಿ ಮಗಚಿದ್ರು ಅದು ಪ್ರಯೋಜನ ಇಲ್ಲ, ಅದರಲ್ಲಿ ಉಳ್ಳಿ ಅಂಶ ಜಾಸ್ತಿ ಬರ್ತದೆ, ದಪ್ಪ ಕುತ್ಕೊಳ್ತದೆ. ಖಾಲಿ ಅದನ್ನು ಹೀಗೆ ಮಾಡಿ ಕರೆಕ್ಟ್ ಕುತ್ಕೊಳ್ಸಿದ್ರೆ ಅದಕ್ಕೆ 100% ಅಡಿಕೆ ಬರ್ತದೆ ಅದರಲ್ಲಿ. ಹಾಗೆ ಅಡಿಕೆ ಒಣಗಿಸುವುದಕ್ಕಿಂತ ಮೊದಲು ಈ ಕಾಯಿಯೋ ಅಥವಾ ಅರೆ ಕಾಯಿಯೋ ಇರ್ತದಲ್ಲ, ಅದನ್ನು ಕೂಡ ಪ್ರತ್ಯೇಕ ಮಾಡಿ ಒಣಗಿಸುವಂತ ಒಂದು ಅಭ್ಯಾಸ ಇರ್ತದೆ. ಇದು ಒಳ್ಳೇದ? ಒಳ್ಳೇದು. ಫಸ್ಟ್ ಕಾಯಿ ತೆಗಿಬೇಕು, ಕಾಯಿ ಅಡಿಕೆ ಒಂದು ಕಡೆಯಲ್ಲಿ ಮಾರ್ಕೆಟ್ ಇದ್ದ ಅದನ್ನು ಕಾಯಿಯಾಗಿಯೇ ಮಾರ್ಬೇಕು. ಅದು ಅಡಿಕೆ ಮಾಡ್ಲಿಕ್ಕೆ ಹೋಗಬಾರ್ದು, ಅದು ಒಣಗಿಸಬಾರ್ದು, ಅದು ಇದು ಆಗ್ತದೆ, ಕರಿಗೊಟ್ಟಾಗ್ತದೆ, ಅದಕ್ಕಿಂತ ಅದು ತಿನ್ಲಿಕ್ಕೆಲ್ಲ ಹೋಗ್ತದೆ, ಅದಕ್ಕೆ ಅದನ್ನೇ ಡೈರೆಕ್ಟ್ ಮಾರ್ಬೇಕು. ಆಮೇಲೆ ಮಲ್ಲಿಯವರು ಹೇಳಿಗ, ಅಡಿಕೆಯನ್ನ ಪ್ರತ್ಯೇಕ ಮಾಡುವಂತಹ ವಿಂಗಡಣೆ ಮಾಡುವಂತಹದ್ದು ಹೇಗೆ, ಅದಕ್ಕೆ ಏನು ಮಾನದಂಡ? ಅಡಿಕೆಯಲ್ಲಿ ಒಂದು ಒಳ್ಳೆ ಗ್ರೇಡ್, ಎರಡನೇದು ಪಟೋರ್ ಅಂತ ಬರ್ತದೆ, ಮೂರನೇದು ಉಳ್ಳಿ ಅಂತ ಬರ್ತದೆ, ಮತ್ತೊಂದು ಕರಿಗೋಟ್ ಅಂತ ಬರ್ತದೆ, ಅದು ಹೆಕ್ಕಿಯೇ ತೆಗಿಬೇಕು. ಈಗ ಕೈಯಿಂದ ಹೆಕ್ಕುವುದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಉಂಟಾ? ಇಲ್ಲ, ಅದನ್ನು ಕ್ವಾಲಿಟಿ ಮಾಡೋದು ಕೈಯಲ್ಲೇ ಹೆಕ್ಬೇಕು, ಹ್ಯಾಂಡ್ ಫಿನಿಶ್ ಆಗ್ಬೇಕು. ಮತ್ತು ಮೆಷಿನ್ ಬಂದಿದೆ ಈಗ, ಮೆಷಿನ್ ಎಲ್ಲ ಫೇಲ್. ಈಗ ಅಡಿಕೆ ಸುಲಿಯುವ ಯಂತ್ರದಲ್ಲಿ ಮಾಡಿದ್ರು ಕೂಡ ಅದು ಫೇಲ್. ಅದಾದ್ರು 3rd grade 4th grade ಎಲ್ಲ ಹುಡಿ ಆಗ್ತದೆ, ಅಲ್ಲಿ ನಮ್ಮ ಕೃಷಿಗರಿಗೆ ನಷ್ಟ ಬೀಳ್ತದೆ. ಮತ್ತೆ ನಿಮ್ದು ಅದು ಪಾಲಿಶ್ ಆಗ್ತದೆ ಅಡಿಕೆ, ಅದಕ್ಕೆ 5-10 ರೂಪಾಯಿ ಕಮ್ಮಿ ರೇಟ್ ಪಾಲಿಶ್ ಆಗ್ತದೆ. ಆ ಮೆಷಿನ್ ಅಲ್ಲಿ ಪಾಲಿಶ್ ಆಗ್ತದೆ. ಈಗ 50 ಕಂಡೆ ಒಳ್ಳೇದು, ಅದ್ರ ಒಂದು ಕ್ಷಯ ಇದು ಇದು ಹೋಗ್ತದೆ, ಎಂತ ಶೈನಿಂಗ್ ಹೋಗ್ತದೆ, ಅದು ಹ್ಯಾಂಡ್ ಮೇಡೇ ಆಗ್ಬೇಕು. ಈಗ 50 ಕಂಡಿ ಅಡಿಕೆ ಆಗುವವರೆಲ್ಲ ಎಂತ ಮಾಡ್ಬೇಕು? 50 ಕಂಡಿ ಅಡಿಕೆ ಅವರು ಸಹ ಕೈಯಲ್ಲಿ ಸುಲಿ ಇದ್ದು ವ್ಯವಸ್ಥೆ ಒಳ್ಳೇದು, ಮತ್ತೆ ಏನು ಮಾಡುದು, ಜನರ ಸಮಸ್ಯೆಯಿಂದ 10 ರೂಪಾಯಿ ಹೋದ್ರೆ ತೊಂದರೆ ಇಲ್ಲ ಅಂತ ಅವರು ಮಾಡ್ತಾರೆ. ಹಾಗೆ ಆಮೇಲೆ ಈಗ ನೇರವಾಗಿ ಒಣಗಿಸಿದ ತಕ್ಷಣ ಕೊಡುವುದಕ್ಕೂ ಹಳತಾಗಿ ಇಟ್ಟು ಅಥವಾ 6 ತಿಂಗಳು 8 ತಿಂಗಳು ಆದ ನಂತರ ಮಾರಾಟ ಮಾಡುವುದಕ್ಕೂ ಬೆಲೆಯಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಕಾಣುತ್ತದೆ ಅಥವಾ ಗುಣಮಟ್ಟದಲ್ಲಿ ಎಷ್ಟು ವ್ಯತ್ಯಾಸ ಕಾಣುತ್ತದೆ ಅವರಿಗೆ? ಸಾಧಾರಣ ಚೌತಿ ಹಬ್ಬದ ಟೈಮಲ್ಲಿ ಮಾರಿದ್ರೆ ಒಂದು 30-40 ರೂಪಾಯಿ ಪ್ರಾಫಿಟ್ ಸಿಗ್ತದೆ. ಕೆಜಿಗೆ 10 ರೂಪಾಯಿ ಇತ್ತು, ಹೌದು, ಈಗ 30-40 ರೂಪಾಯಿ. ಈಗ ಅಂದ್ರೆ ಅದು ಅಡಿಕೆ ಬಂಪರ್ ಬೆಳೆ ಆಯ್ತಲ್ಲ, ಆಗ 30-40 ಅವರಿಗೆ ಡಿಫರೆನ್ಸ್ ಸಿಗ್ತದೆ. ಮುಂಚೆ ಎಲ್ಲ ಒಂದು 10-15 ಸಿಕ್ಕಿದ್ರೆ ದೊಡ್ಡ ವಿಷಯ ಇತ್ತು, ಈಗ ಸಿಕ್ಕಲೇ ಸಿಗ್ತದೆ. ಈಗ ಈಗ ಅಷ್ಟು ಸಿಕ್ಕುದಿಲ್ಲ ರೇಟ್. ಈಗ ಅವರಿಗೆ 400 ರೂಪಾಯಿ ಇದ್ರೆ ನಾಳದ್ದು 450 ರೂಪಾಯಿ ರೇಂಜ್ಗೆ ಹೋಗ್ತದೆ. ಇನ್ನೊಂದು ವಿಷಯ, ಈಗ ಸ್ಥಳೀಯ ಅಡಿಕೆ ತಳಿ ಅಲ್ಲದೆ ಮಂಗಳ, ಶ್ರೀಮಂಗಳ, ಮೋಹಿತ್ ನಗರ ಬೇರೆ ಬೇರೆ ತಳಿಗಳ ಅಡಿಕೆಯು ಕೂಡ ಬರ್ತಾ ಇರ್ತದೆ. ಇವುಗಳನ್ನ ಪ್ರತ್ಯೇಕವಾಗಿ ಇಟ್ಟು ನೋಡಿದ್ರೆ ಏನಾದರೂ ವ್ಯತ್ಯಾಸ ಕಾಣುತ್ತದೆ ಗುಣಮಟ್ಟದಲ್ಲಿ, ಅಥವಾ ಮಿಶ್ರ ಮಾಡಬಹುದಾ? ಅದು ಮಿಶ್ರ ಮಾಡಬಹುದು, ಅಂದ್ರೆ ಅದು ಒಂದೇ ತಳಿ ಮಾಡೋದಿಲ್ಲ, ಎಲ್ಲ ತಳಿ ಇರ್ತದೆ, ಅದು ಅವ್ರಿಗೆ ಬೇರೆ ಇಡ್ಲಿಕ್ಕೆ ಆಗುದಿಲ್ಲ. ಈ ಕಟ್ಟಿಂಗ್ ನಲ್ಲಿ ಏನಾದ್ರೂ ವ್ಯತ್ಯಾಸ ಗೊತ್ತಾಗ್ತದೆ? ಅದೇ, ಅದು ಗೊತ್ತಾಗುದಿಲ್ಲ, ಅದೇನು ಫರಕ್ ಬೀಳುದಿಲ್ಲ. ಅಲ್ಲ, 100 ಅಡಿಕೆಗೆ ಇಷ್ಟು ತೂಕ ಬರ್ತದೆ ಅಂತ ಬೇರೆ ಬೇರೆ, ಅದು ಸೈಜರ್ ಮಾಡ್ತಾರಲ್ಲ. ಹೇಗೆ ಈಗ ಗಾರ್ಬಲ್ಗೆ ಹೋದ್ರೆ ಸೈಜರ್ ಆಗ್ತದೆ. ಮೋಟಿ ಮೋರಾ, ಸೇವರ್ಧನ್, ಜಾಮ್ ಜೀನಿ ಅಂತ 5 ವೆರೈಟೀಸ್ ಆಗ್ತದೆ. ಮತ್ತು ಪುನಃ ಗಾರ್ಬಲ್ಗೆ ಹೋಗಿ ಹಾಗೆ. ಸರ್, ಈಗ ಅಡಿಕೆಯನ್ನ ಮಾರಾಟ ಮಾಡುದು ನೀವೇನೋ ಖರೀದಿ ಮಾಡ್ತೀರಿ, ಅದು ಎಲ್ಲಿ ಹೋಗ್ತದೆ ಅಂತ? ಅಡಿಕೆ ಗುಜರಾತ್, ಉತ್ತರ ಪ್ರದೇಶ, ಮತ್ತೆ ನಿಮ್ದು ಮಹಾರಾಷ್ಟ್ರ, ಎಲ್ಲ ರಾಜ್ಯಗಳಿಗೆ ಹೋಗ್ತದೆ ನಮ್ಮ ಇಲ್ಲಿಂದ. ಇಲ್ಲಿ ಇಲ್ಲಿ ಮಾರಾಟ ಕಮ್ಮಿ, ಅದು ಮಾರಾಟ ಕಮ್ಮಿ. ಹೌದು, ಈಗ ನೇರವಾಗಿ ಕಳಿಸುವಂತ ವ್ಯವಸ್ಥೆ ಉಂಟು ನಿಮ್ಮದು? ನೇರವಾಗಿ ಉಂಟು. ನಮ್ಮ ಎಲ್ಲಿಂದೆಲ್ಲ ಇಲ್ಲಿಗೆ ಮಾರಾಟಕ್ಕಾಗಿ ಬರ್ತದೆ, ಅಂದ್ರೆ ಸಂಗ್ರಹಕ್ಕಾಗಿ ಬರ್ತದೆ? ನಮ್ಮ ಕಾರ್ಕಳ ತಾಲೂಕು ಮಾತ್ರ ಅಥವಾ ಬೇರೆ ಊರಿಂದ ಬರ್ತದೆ? ಬರ್ತದೆ. ನಮ್ಮ ಮುನ್ನಿ ಅಲ್ಲಿಗೆ ಸಾಧಾರಣ ನಿಮ್ದು ಈ ಭಾಗದಲ್ಲಿ ಹಿರೇಡ್ಕ, ದಂಡರಂಗಡಿ, ಪೆರಡೂರು, ಮತ್ತೆ ನಿಮ್ದು ಹೆಬ್ರಿ, ಬೆಳೆಂಜೆ, ಈಚೆಯಿಂದ ಕಬ್ಬಿನಾಲೆ, ಈಚೆಯಿಂದ ಅಂಡಾರು, ಶಿರ್ಲಾಲು, ಈ ಭಾಗದಿಂದೆಲ್ಲ ಬರ್ತದೆ. ತಕ್ಷಣ ಪೇಮೆಂಟ್ ಮಾಡುವ ವ್ಯವಸ್ಥೆ? ಪೇಮೆಂಟ್ ಎಲ್ಲ ನಾವು ಬಿಲ್ಲಲ್ಲಿ ಮಾಡ್ತೇವೆ, ಅವ್ರಿಗೆ ಕೂಡ ನೆಫ್ಟಿನ ವ್ಯವಸ್ಥೆ ಎಲ್ಲ ಉಂಟು ನಮ್ಮ ಹತ್ರ. ಆಮೇಲೆ ಈಗ ಕಾಳು ಮೆಣಸು ಖರೀದಿ ಮಾಡುವಂತಹದ್ದು, ಅದರ ಒಂದು ಗುಣಮಟ್ಟ ಮತ್ತು ಹಳತಿಗೆ ಇಡುವಂತಹದ್ದು, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಕಾಳು ಮೆಣಸಲ್ಲಿ ತುಂಬಾ ವೆರೈಟೀಸ್ ಇಲ್ಲ, ಅದು ನಾವು ರಾಶಿಯಾಗಿ ಪರ್ಚೇಸ್ ಮಾಡುದು, ರಾಶಿಯಾಗಿ ಸೇಲ್ ಮಾಡುದು, ಅದರಲ್ಲಿ ಏನು ದೊಡ್ಡ ಕ್ವಾಲಿಟಿ ಇಲ್ಲ. ಡ್ರೈ ಮಾಡಿ ತಂದ್ರೆ ಆಯ್ತು, ಅದನ್ನು ಅದರಲ್ಲಿ ಪೌಡರ್ ಎಲ್ಲ ಇಲ್ಲದೆ ಅವರು ಇದು ಮಾಡಿ ತರ್ತಾರೆ, ಗಾಳಿ ಅವರು ತರ್ತಾರೆ, ಅದು ಕ್ಲೀನ್ ಮಾಡಿ ತರ್ತಾರೆ, ಅದನ್ನು ದೊಡ್ಡ ವಿಷಯ ಏನಿಲ್ಲ. ಇದರಲ್ಲಿ ಹಳೆಯ ಒಂದು ಕಾಳು ಮೆಣಸು ಹೊಸ್ತು ಅಂತ ಏನಾದ್ರು ವ್ಯತ್ಯಾಸ ಉಂಟು? ಇದರಲ್ಲಿ ಫಸ್ಟಿಗೆ ಹೊಸ್ತು ಬರುವಾಗ ಸ್ವಲ್ಪ ಡಿಫರೆನ್ಸ್ ಇರ್ತದೆ, ಆಮೇಲೆ ಒಂದೇ ಆಗ್ತದೆ. ಅದು ಡ್ರೈ ಏಜ್ ಅಲ್ಲಿ ಸ್ವಲ್ಪ ಮೋಯ್ಚರ್ ಇರ್ತದೆ ಅದರಲ್ಲಿ, ಫಸ್ಟಿಗೆ ಬಂದ ಅದರಲ್ಲಿ. ಈಗ ಹಳತಿಗೆ ಇಟ್ಟರೆ ಏನು ಲಾಭ ಇಲ್ಲ? ಹಳತಿಗೆ ಇಟ್ಟರೆ ಅದು ತೇಜಿಯಲ್ಲಿ, ತೇಜ್ ಮಂದಿಯಲ್ಲಿ ಲಾಭ ಆಗ್ತದಲ್ಲ, ತೇಜ್ ಮಂದಿಯಲ್ಲಿ ಲಾಭ ಉಂಟು ಅದ್ರ. ಅಲ್ಲ, ಅದ್ರ ತೂಕ ಕೂಡ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ತೂಕ ಅದು ಎಲ್ಲ ಇದಾಗಿ ಬರ್ತದೆ, ನಿಮ್ಗೆ ಕೂಡಿ ಬರ್ತದೆ, ಅದರದ್ದು ಶಾರ್ಟೇಜ್ ಬಂದ್ರು ಅದು ರೇಟ್ ಅಲ್ಲಿ ವರ್ಕೌಟ್ ಆಗ್ತದೆ. ಬೇರೆ ಅಡಿಕೆ ಕಾಳು ಮೆಣಸು ಬಿಟ್ಟು ಬೇರೆ ಎಂತ? ಅಡಿಕೆ, ಕಾಳು ಮೆಣಸು, ಅರಿಶಿನ. ಅರಿಶಿನದ ಬಗ್ಗೆ ಹೇಳಿ. ಅರಿಶಿನ ನಮ್ಮ ಕಾರ್ಕಳ ತಾಲೂಕಿದ್ದು, ಅರಿಶಿನಕ್ಕೆ ತುಂಬಾ ಬೇಡಿಕೆ ಇಲ್ಲಿ ಗುಜರಾತ್ ರಾಜ್ಯದಲ್ಲಿ. ಏನಿದು ವಿಶೇಷ? ಇದೇ ಇದು ವಿಶೇಷ ಅಂದ್ರೆ ಇದು ಅಷ್ಟು ಒಂದು ಇದ್ರದ್ದು ಮೆಡಿಸಿನ್ ಟೈಪ್, ಅದು ಒಳ್ಳೆ ಅರಿಶಿನ. ಇಷ್ಟು ಒಳ್ಳೆ ಅರಿಶಿನ ಎಲ್ಲಿ ಸಿಕ್ಕುದಿಲ್ಲ. ಇದೇ ನಮ್ಮ ತೀರ್ಥಹಳ್ಳಿಗೆ ಹೋದ್ರೆ ಅಲ್ಲಿ 80 ರೂಪಾಯಿ ಅರಿಶಿನ ಸಿಗ್ತದೆ, ನಮ್ಮ ಅರಿಶಿನಕ್ಕೆ 300 ರೂಪಾಯಿ ಉಂಟು. ಮೈಸೂರು ಅರಿಶಿನ ಉಂಟು, 60 ರೂಪಾಯಿ ಸಿಗ್ತದೆ ನಿಮ್ಗೆ. ಈರೋಡು ಅರಿಶಿನ ಉಂಟು, 50 ರೂಪಾಯಿ ಸಿಗ್ತದೆ ಇಲ್ಲಿ. ಇದಕ್ಕೆ ಮಾತ್ರ ರೇಟ್ ಸಾಂಗ್ಲಿ ಮಾರ್ಕೆಟ್ ಉಂಟು. ನಮ್ಮ ಅರಿಶಿನ ಒಳ್ಳೆ ನಂಬರ್ 1 ಸುಪೀರಿಯರ್ ಕ್ವಾಲಿಟಿ, ಒಳ್ಳೆ ಒಂದು ನಿಮ್ದು ಮದ್ದಿಗೆ ಯಾವುದಕ್ಕೂ ಒಂದು. ಗುಜರಾತಿಗಳು ನಮ್ದು ಭಾರಿ ಇದು ಮಾಡ್ತಾರೆ, ಕೆಜಿ 5 ಕಿಲೋ 10 ಕಿಲೋ ಅವರು ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಪ್ರತಿ ಒಂದು ಪಲ್ಯಕ್ಕ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಡೈಲಿ ಯೂಸ್ ಉಂಟು ಅವರಿಗೆ, ಔಷಧಿಯ ಮಹತ್ವ ಇದೆ, ಔಷಧಿಯ ಮಹತ್ವ ಉಂಟು ಇದರಲ್ಲಿ. ಈಗ ಅರಿಶಿನವನ್ನ ಗಿಡದಿಂದ ತೆಗೆದ ನಂತರ ಏನೇನು ಮಾಡಬೇಕು, ಸಂಸ್ಕರಣೆ ಮಾಡಿ ಕೊಡುವಂತದ್ದು, ಒಣಗಿಸಿ ಕೊಡುವಂತದ್ದು ಹೇಗೆ? ಅರಿಶಿನವನ್ನು ಅದು ಭೂಮಿ ಅಡಿಯಲ್ಲಿ ಆಗುತ್ತೆ, ಅಡಿಯಲ್ಲಿ ಗೆಡ್ಡೆ, ಅದನ್ನು ಶಾರ್ಟಿಂಗ್ ಮಾಡಿ ಅದನ್ನು ಬೇಯಿಸಿಕೊಂಡು 24 ಗಂಟೆ ಬೇಯಿಸಿಕೊಂಡು, ಅಂದ್ರೆ ಮಣ್ಣೆಲ್ಲ ತೆಗೆದ್ಮೇಲೆ ಅದನ್ನು ಕೀಳಿ ತೊಳೆದ್ಮೇಲೆ ಅದನ್ನು ಗುಡಾಣಕ್ಕೆ ಹಾಕಿ 24 ಗಂಟೆ ಬೇಯಿಸ್ಲಿಕ್ಕುಂಟು. ಬೇಯಿಸಿ ಆದ ನಂತರ 10 ದಿನ ಡ್ರೈ ಮಾಡ್ಲಿಕ್ಕುಂಟು, 10 ದಿನ ಡ್ರೈ ಮಾಡಿ ಆಮೇಲೆ ಅದನ್ನು ಒಡೆದು ಪಾಲಿಶ್ ಮಾಡ್ಲಿಕ್ಕುಂಟು, ಪಾಲಿಶ್ ಆಗ್ಲಿಕ್ಕುಂಟು. ಪಾಲಿಶ್ ಆದ್ಮೇಲೆ ಅದು ಮಾರ್ಕೆಟಿಗೆ ಬರ್ತದೆ ನಮ್ಗೆ. ಈಗ ಹಸಿಗೂ ಒಣಗಿಸಿದಕ್ಕೂ ತೂಕದಲ್ಲಿ ಎಷ್ಟು ವ್ಯತ್ಯಾಸ ಬರ್ತದೆ? ಹಸಿ ತುಂಬಾ ಚೌಕ ಬರ್ತದೆ, ಆದ್ರೆ ಒಣಗಿಸಿ ತುಂಬಾ ಹಸಿಗೆ ಡಿಮ್ಯಾಂಡ್ ಇಲ್ಲ. ಅದು ತೂಕದಲ್ಲಿ ಎಷ್ಟು ವ್ಯತ್ಯಾಸ ಬರ್ತದೆ? ತೂಕದಲ್ಲಿ ಹಸಿಗೆ 100 kg ಇದ್ರೆ ನಿಮ್ಗೆ ಒಣಗಿದ್ದು 25 kg ಸಿಗ್ತದೆ. ಈಗ ಸದ್ಯದ ರೇಟ್ ಎಷ್ಟಿದೆ, ಬೆಲೆ ಎಷ್ಟಿದೆ ಅರಿಶಿನಕ್ಕೆ? ಈಗ 300 ಇದೆ, 300 kg. ಮಳೆಗಾಲದ್ದು ಬೇಸಿಗೆ ವ್ಯತ್ಯಾಸ ಮಳೆಗಾಲದಲ್ಲಿ ಆಗುದಿಲ್ಲ. ಈಗ ಅದು 2 ತಿಂಗಳು ಸೀಸನಲ್ ಬಿಸ್ನೆಸ್ ನಮ್ಗೆ, ಅದು 2 months. ಆಮೇಲೆ ಅದು ಇಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಈ ಮೋಶ್ಚರ್ ಅಲ್ಲಿ ಅದು ನಿಲ್ಲುದಿಲ್ಲ, ಹೊಟ್ಟೆ ಬೀಳ್ತದೆ. ಸಾಮಾನ್ಯವಾಗಿ ಕೊಯ್ಲಾಗುವಂತದ್ದು ನವೆಂಬರ್ ಡಿಸೆಂಬರ್ ನಲ್ಲಿ, ಡಿಸೆಂಬರ್ ಜನವರಿ ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದಾರೆ ಇಲ್ಲಿ ಇದು ಕಾರ್ಕಳ ಸುತ್ತಮುತ್ತ? ಇಲ್ಲಿ ನಮ್ದು ಒಂದು ಅದೇ ಕಾರ್ಕಳ ತಾಲೂಕು, ಹೆಬ್ರಿ ತಾಲೂಕು, ಎರಡು ಪ್ರದೇಶಗಳಲ್ಲಿ ಬೆಳೀತಾರೆ. ಅಂದ್ರೆ ಅದನ್ನ ಪ್ರತ್ಯೇಕವಾಗಿ ಬೆಳೀತಾರೋ ಅಥವಾ ಅಡಿಕೆ ತೆಂಗಿನ ತೋಟದಲ್ಲಿ ಏನಾದ್ರು ಬೆಳೀತಾರ? ಅಲ್ಲ, ಅದೊಂದು ಕುಮೇರಿ ಅಂತ ಉಂಟು, ಕುಮೇರಿ ಟೈಪ್, ಅದರಲ್ಲಿ ಬೆಳೆಯುದು ಅದ ಜಾಗದಲ್ಲಿ. ಅದೊಂದು ಸೈಡ್ ಬಿಸ್ನೆಸ್ ಇದು ಅವರಿಗೆ, ಕೃಷಿಕರಿಗೆ. ದೊಡ್ಡ ಕೃಷಿ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ವರ್ಕೌಟ್ ಆಗುದಿಲ್ಲ ಅವರಿಗೆ, ಅಂದ್ರೆ ಜನ ಹಾಕಿ ವರ್ಕೌಟ್ ಆಗುದಿಲ್ಲ. ಇದಕ್ಕೆ ಆಕ್ಚುಲಿ ಅರಿಶಿನಕ್ಕೆ 400 rupees ಬೀಳ್ಬೇಕು ಅವರಿಗೆ, ಅಷ್ಟು ಕೆಲಸ ಉಂಟು ಅದ್ರಲ್ಲಿ, ಕೆಲಸ ಜಾಸ್ತಿ ಉಂಟು. ನಿಮ್ಮ ಕೃಷಿಯ ಬಗ್ಗೆ ಸ್ವಲ್ಪ ಹೇಳಿ, ಇದು ವ್ಯಾಪಾರ ಆಯ್ತು, ಕೃಷಿಯ ಬಗ್ಗೆ ಹೇಳಿ. ನಮ್ದು 1-2 acres ಜಾಗ ಎಲ್ಲ ಉಂಟು, ತೋಟ ಸ್ವಲ್ಪ ತೋಟ ಎಲ್ಲ ಉಂಟು, ಕೃಷಿ ಉಂಟು ಸ್ವಲ್ಪ, ಅಡಿಕೆ ಕೃಷಿ ಉಂಟು, ಸ್ವಲ್ಪ ಸ್ವಲ್ಪ ಉಂಟು, ತೆಂಗು ಎಲ್ಲ ಎಣ್ಣೆ ಮಳೆಯಲ್ಲಿ ಉಂಟು. ಹೌದು, ಒಳ್ಳೇದು. ಗಣೇಶ್ ಮಲ್ಲಿ ಅವರೇ, ಅಡಿಕೆ ವ್ಯಾಪಾರವನ್ನ ಕಳೆದ 4 ದಶಕಗಳಿಂದ ಮಾಡಿಕೊಂಡು ಬಂದಿದ್ರಿ, ಜೊತೆಗೆ ಈ ಸ್ಥಳೀಯವಾಗಿ ಅರಿಶಿನ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಇದರ ಒಂದು ವ್ಯಾಪಾರವನ್ನು ಕೂಡ ಗ್ರಾಹಕರಿಗೆ ಒಳ್ಳೆಯ ಒಂದು ಬೆಲೆಯನ್ನು ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ನೀವು ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ವ್ಯಾಪಾರ ಅನುಭವದ ಕುರಿತು ಮಣಿಪಾಲದ ಗಣೇಶ್ ಮಲ್ಯ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 rupees ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ನಮಕ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಕ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಆದ್ರೆ ನಮಕ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಕ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಇದೀಗ ಕೇಳಿ ಕೃಷಿ ಮಾಹಿತಿ. ತಾಳೆ ಬೆಳೆ ತೈಲವನ್ನು ಉತ್ಪಾದಿಸುವಂತಹ ಬೆಳೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಮರವಾಗಿದ್ದು ಅತಿ ಹೆಚ್ಚು ಖಾದ್ಯ ತೈಲವನ್ನ ಇದು ನೀಡುತ್ತದೆ. ಆದರೆ ಈ ಬೆಳೆಗೆ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳಾದ ಮೆಗ್ನೀಷಿಯಂ, ಬೋರಾನ್, ತಾಮ್ರ ಮತ್ತು ಕಬ್ಬಿಣದ ಕೊರತೆಯಿಂದಾಗಿ ಇಳುವರಿಯಲ್ಲಿ ಹೆಚ್ಚಿನ ಕುಂಠಿತವನ್ನು ಗಮನಿಸಬಹುದು. ಎಲೆಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗ್ತದೆ, ಇಳುವರಿ ಕೂಡ ಕ್ಷೀಣಿಸುತ್ತದೆ. ಯಾವುದೇ ಬೆಳೆಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ನಿರ್ವಹಿಸಿದರೆ ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪೋಷಕಾಂಶಗಳ ನಿರ್ವಹಣೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಪೋಷಕಾಂಶಗಳ ಕೊರತೆಯ ತೀವ್ರತೆ ಹೆಚ್ಚಾದರೆ ತಾಳೆಮರವು ಸಾಯುವಂತಹ ಸಂದರ್ಭ ಕೂಡ ಇರ್ತದೆ. ಇತ್ತೀಚಿನ ದಿವಸಗಳಲ್ಲಿ ಪೊಟ್ಯಾಶ್ ಮತ್ತು ಬೋರಾನ್ ಕೊರತೆಯು ಹೆಚ್ಚಾಗಿ ತಾಳೆ ಬೆಳೆಗಳಲ್ಲಿ ಸರ್ವೇಸಾಮಾನ್ಯವಾಗಿದ್ದು ಕೊರತೆಯ ಲಕ್ಷಣಗಳು ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ತಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಮತ್ತು ನಿರ್ವಹಣೆಯನ್ನು ಈ ರೀತಿಯಾಗಿ ಹೇಳಬಹುದು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ವರ್ಷಕ್ಕೆ 20-30 kg ಪ್ರತಿ ಮರಕ್ಕೆ ನೀಡಬೇಕು. ಇದರ ಜೊತೆಗೆ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ತಾಳೆ ತೋಟಕ್ಕೆ ಒದಗಿಸದೇ ಹೋದರೆ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು. ಸಾರಜನಕ ಪ್ರಮುಖವಾದಂತಹ ಪೋಷಕಾಂಶವಾಗಿದೆ. ಇದರ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ನರ್ಸರಿ ಗಿಡಗಳಲ್ಲಿ ಸಸಿಗಳು ಮೊದಲು ಮಂದವಾಗಿರ್ತವೆ ಮತ್ತು

ಗಾಳಿ ಕ್ವಿಂಟಾಲಿಗೆ 1,600 to 2,000, ನೇಂದ್ರ ಕ್ವಿಂಟಾಲಿಗೆ 3,000 to 3,600. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಯಾಕೆಂದ್ರೆ ನಮ್ಮಲ್ಲಿ ಇದೆ ಎಲ್ಐಸಿ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು ಎಲ್ಐಸಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ, ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೇ ಸಾಕು ನನಗೆ ಎನ್ನಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೇ ಸಾಕು ನನಗೆ ಎನ್ನಿರಿ. ಕಲ್ಲು ಮುಳ್ಳೋ ಸಿಡಿಲೋ ಮಳೆಯೋ ಅವನ ಕರುಣೆ ಎನ್ನಿರಿ, ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ವಿಷಯವೆಲ್ಲ ಬಲ್ಲನು, ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು. ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು, ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು. ಕೊಡುವುದೆಲ್ಲ ಕೊಡುವನವನು ಇನ್ನು ಆಸೆ ಏತಕ್ಕೆ, ಕಲ್ಪ ವೃಕ್ಷದಂತೆ ಗುರುವು ಇರಲು ಚಿಂತೆ ಏತಕ್ಕೆ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಪೂಜ್ಯಾಯ ರಾಘವೇಂದ್ರಾಯ, ಸತ್ಯ ಧರ್ಮರತಾಯ ಚ